ಭರಿತ ಸುಸಂಸ್ಕೃತ ನಾಡಿನಿ ಖ್ಯಾತಿಯ ಪಡೆದ ವಿಜಯನಗರ ಈ ರಾಜ್ಯವ ಸುವಿಧತೆಯಲ್ಲಿ ಆಳಿದ ಕೃಷ್ಣ ದೇವ ಕನ್ನಡ ವೀರ ಕೃಷ್ಣ ದೇವ ಕನ್ನಡ ವೀರ ವೀರ ನಾರಿ ಪುರುಷರ ಚರಿತಾಂಕಿತೆ ಜಯ ಕರ್ನಾಟಕ ಮಾತೆ ಜಯ ಕರ್ನಾಟಕ ಮಾತೆ ನಮ್ಮ ರಾಣಿಯು ಕಿತ್ತೂರ ನಾಡಿನ ಕೇಸರಿಣಿ ನಮ್ಮ ಹೆಮ್ಮೆ ಚೆನ್ನಮ್ಮ ರಾಣಿಯು ಕಿತ್ತೂರ ನಾಡಿನ ಕೇಸರಿಣಿ ಸ್ವಾತಂತ್ರ್ಯಕ್ಕೆ ಆಂಗ್ಲರ ಜೊತೆಯಲ್ಲಿ ಹೋರಾಡಿದ ಸಾಹಸದ ಕಣಿ ಹೋರಾಡಿದ ಸಾಹಸದ ಕಣಿ ವೀರ ನಾರಿ ಪುರುಷರ ಚರಿತಾಂಕಿತೆ ಜಯ ಕರ್ನಾಟಕ ಮಾತೆ ಜಯ ಕರ್ನಾಟಕ ಮಾತೆ ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳು ಒಕ್ಕೊರಳಲಿ ಜಯ ಘೋಷಿಸುವ ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳು ಒಕ್ಕೊರಳಲಿ ಜಯ ಘೋಷಿಸುವ ಹಿರಿಯರು ಗಳಿಸಿಯ ಹೆಮ್ಮೆಯ ಸಂಸ್ಕೃತಿ ಸಂಪ್ರದಾಯಗಳ ಪೋಷಿಸುವ ಸಂಪ್ರದಾಯಗಳ ಪೋಷಿಸುವ ವೀರ ನಾರಿ ಪುರುಷರ ಚರಿತಾಂಕಿತೆ ಜಯ ಕರ್ನಾಟಕ ಮಾತೆ ಸಂಸ್ಕೃತಿ ವಿಜಯ ಶ್ರೀಯುತೆ ನಮಿಪೆವು ತಾಯಿ ಭುವನ ವಿನುತೆ ನಮಿಪೆವು ತಾಯಿ ಭುವನ ವಿನುತೆ ನಮಿಪೆವು ತಾಯಿ ಭುವನ ವಿನುತೆ ನಮಿಪೆವು ತಾಯಿ ಭುವನ ವಿನುತೆ ಬನ್ನಿ ಆಚರಿಸೋಣ ರಾಜ್ಯೋತ್ಸವ ಕನ್ನಡವ ರಥದೊಳಗೆ ಕುಳ್ಳಿರಿಸಿ ಮೆರೆಸೋಣ ನಡೆಸುವ ಕನ್ನಡದ ರಥೋತ್ಸವ ಕನ್ನಡಿಗರೊಂದಾಗಿ ಸಂಭ್ರಮದಿ ಮೇಳೈಸಿ ಬನ್ನಿ ಆಚರಿಸೋಣ ರಾಜ್ಯೋತ್ಸವ ರಾಜ್ಯೋತ್ಸವ ರಸಪಾಕ ನಮ್ಮ ಕನ್ನಡ ನಾಡು ಭೂಲೋಕನಾಕ ನಮ್ಮ ನುಡಿ ಜೇನು ನುಡಿ ಮೃದು ಮಧುರ ರಸಪಾಕ ನಮ್ಮ ಕನ್ನಡ ನಾಡು ಭೂಲೋಕನಾಕ ಸಾಹಿತ್ಯ ಸಂಗೀತ ಶಿಲ್ಪಗಳ ಕರುನಾಡು ಕಾವ್ಯಗಳ ರಸಪೂರ ಹರಿದ ಬೆರಗಿನ ಬೀಡು ಕನ್ನಡಿಗರೊಂದಾಗಿ ಸಂಭ್ರಮದಿ ಮೇಳೈಸಿ ಬನ್ನಿ ಆಚರಿಸೋಣ ರಾಜ್ಯೋತ್ಸವ ರಾಜ್ಯೋತ್ಸವ ಧರೆಯು ಕಂಪಿಸುವಂತೆ ವಿಜಯನಗರದ ವೀರ ವಾಹಿನಿಯ ಮೇರ ನಡೆ ನಡೆದಿರುವ ನಾಡು ಧರೆಯು ಕಂಪಿಸುವಂತೆ ವಿಜಯ ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ಈಗ ಕೃಷಿರಂಗ

ಈಗ ಕೇಳೋಣ ಹಿಪ್ಪು ನೇರಳೆ ಬೇಸಾಯ ಕುರಿತು ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿ ಡಾಕ್ಟರ್ ಶಶಿಧರ್ ಕೆಆರ್ ಅವರೊಂದಿಗೆ ಸಂದರ್ಶನ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ರೇಷ್ಮೆ ಕೃಷಿಯ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಶಶಿಧರ್ ಕೆಆರ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಶಶಿಧರ್ ಕೆಆರ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಎಲ್ಲರಿಗೂ. ನಮಸ್ತೆ. ಹೇಳಿ ಸರ್, ಇವತ್ತು ನಮ್ಮ ರೈತ ಬಾಂಧವರಿಗೋಸ್ಕರ ಈ ಒಂದು ಹಿಪ್ಪು ನೇರಳೆ ಕೃಷಿ ಬಗ್ಗೆ ಮಾಹಿತಿ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಗೊತ್ತಿರೋ ಹಾಗೆ ರೇಷ್ಮೆ ಕೃಷಿ ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆ ಅಂತಲೇ ಹೇಳ್ಬೋದು. ಯಾಕಂದರೆ ವರ್ಷ ಪೂರ್ತಿ ಮನೆ ಮಂದಿಗೆಲ್ಲ ಉದ್ಯೋಗ ನೀಡುವಂಥ ಒಂದು ಮುಖ್ಯ ಕಸಬು ಅಂದರೆ ರೇಷ್ಮೆ ಕೃಷಿ. ಕಡಿಮೆ ಅವಧಿಯಲ್ಲಿ ಒಂದು ಹೆಚ್ಚು ಆದಾಯ ನೀಡುವಂಥ ಈ ಒಂದು ವಾಣಿಜ್ಯ ಬೆಳೆ. ಇದು ಮುಂಚೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ಮೈಸೂರು, ಚಾಮರಾಜನಗರ ಈ ಒಂದು ಸಾಂಪ್ರದಾಯಿಕ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ರು. ಇತ್ತೀಚಿನ ಒಂದು ನೂತನ ತಾಂತ್ರಿಕತೆಗಳಿಂದಾಗಿ, ಅದೇ ರೀತಿ ಸರ್ಕಾರದ ಒಂದು ಹೆಚ್ಚು ಪ್ರೋತ್ಸಾಹದಿಂದಾಗಿ ಕರ್ನಾಟಕ ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಇದು ಹರಡಿ ಹೆಚ್ಚು ಪ್ರಸಿದ್ಧಿಯನ್ನು ಪಡಿತಾ ಇದೆ. ಕಾರಣ, ಯಾವುದೇ ಒಬ್ಬ ರೈತ ರೇಷ್ಮೆ ಕೃಷಿಯನ್ನು ಅವಲಂಬಿಸಿದಾಗ ಕಡಿಮೆ ಅವಧಿಯಲ್ಲಿ ಹೆಚ್ಚು ಆದಾಯ ತಂದುಕೊಡುವಂಥ ಒಂದು ಮುಖ್ಯ ಬೆಳೆ ಅಂತ ತಿಳ್ಕೊಂಡು ಈ ದಿನ ರೈತರು ಈ ಒಂದು ಕಸಬನ್ನ ಮುಖ್ಯ ಕಸಬಾಗಿ ಮಾಡ್ತಾ ಇದ್ದಾರೆ. ಇದು ವರ್ಷ ಪೂರ್ತಿ ನಾವು ರೇಷ್ಮೆ ಕೃಷಿ ಮಾಡಬೇಕಾದ್ರೆ ಕಾಲಕ್ಕೆ ತಕ್ಕಂತೆ ಕೆಲವೊಂದು ವೈಜ್ಞಾನಿಕ ಕ್ರಮ ಅಂದರೆ ಬೇಸಾಯ ಕ್ರಮಗಳನ್ನು ನಾವು ಹಿಪ್ಪನೇಳೆ ತೋಟದಲ್ಲಾಗಿರ್ಬೋದು, ಅದೇ ರೀತಿ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ನಾವು ಅಂಬ್ಕೊಳ್ಳಬೇಕಾಗುತ್ತೆ. ಕಾರಣ, ಬೇಸಿಗೆ ಕಾಲದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಹೆಚ್ಚಿನ ಉಷ್ಣಾಂಶ ಹಾಗೂ ಕಡಿಮೆ ತೇವಾಂಶದಿಂದ ಕೆಲವೊಮ್ಮೆ ನಮಗೆ ನಿಗದಿತ ಒಂದು ಗುಣಮಟ್ಟದ ಹಿಪ್ಪನೇಳೆ ಸೊಪ್ಪಿನ ಉತ್ಪಾದನೆಗೆ ತೊಂದರೆಯಾಗೋದನ್ನು ನಾವು ಕಾಣ್ಬೋದು. ಕಾರಣ, ತಮಗೆಲ್ಲ ಗೊತ್ತಿರೋ ಹಾಗೆ ಕೊಳವೆ ಬಾವಿ, ಕೆಲವೊಮ್ಮೆ ಕೊಳವೆ ಬಾವಿಗಳಲ್ಲಿ ನೀರು ನಿಂತೋಗೋ ಸಾಧ್ಯತೆಯನ್ನು ಕಂಡುಬರುತ್ತೆ. ಅದೇ ರೀತಿ ವಿದ್ಯುತ್ ಅಭಾವ, ವಿದ್ಯುತ್ ಅಭಾವದಿಂದಾಗೂ ನಾವು ಹಿಪ್ಪನೇಳೆ ಬೆಳೆಗೆ ಬೇಕಾಗಿರುವಂಥ ಸೂಕ್ತ ಪ್ರಮಾಣದ ನೀರನ್ನು ಹರಿಸೋದಕ್ಕೂ ತೊಂದರೆ ಆಗ್ಬೋದು. ಅದೇ ರೀತಿ ಪೋಷಕಾಂಶಗಳನ್ನು ನಾವು ನೀಡುವ ಒಂದು ಅಂದರೆ ವಿಶೇಷವಾಗಿ ರಸಗೊಬ್ಬರಗಳು, ಕೆಲವೊಮ್ಮೆ ರೈತರುಗಳು ಮೂಟೆ ಅಂದರೆ ಮೂಟೆ ಲೆಕ್ಕಕ್ಕೇನೆ ಈಗಲೂ ನಾವು ಕೋಲಾರ ಜಿಲ್ಲೆಯಲ್ಲಿ ರೈತರ ಜೊತೆ ಕೆಲವೊಮ್ಮೆ ಮಾತಾಡಬೇಕಾದ್ರೆ ಏನು ಮಣ್ಣು ಪರೀಕ್ಷೆ ಆಧಾರದಲ್ಲಿ ನಾವು ಶಿಫಾರಿತ ರಸಗೊಬ್ಬರ ಕೊಡಬೇಕು ಅಂತ ಹೇಳಿದ್ರು ಅವರು ಅದನ್ನು ಮೂಟೆ ಲೆಕ್ಕದಲ್ಲೇ ಕೊಡೋದು, ಅಂದರೆ ಎಕರೆಗೆ ಎರಡು ಮೂಟೆ ಡಿ ಎ ಪಿ, ಒಂದು ಮೂಟೆ ಯೂರಿಯಾ ಈ ರೀತಿಯಾಗಿ ಕೊಡ್ತಾರೆ. ಆದರೆ ನಮಗೆ ಒಂದು ಎಕರೆಗೆ ಒಂದು ಬೆಳೆಗೆ ಬೇಕಾಗಿರೋದು 140 ಕೆ ಜಿ ಅಮೋನಿಯಂ ಸಲ್ಫೇಟು, 70 ಕೆ ಜಿ ಸಿಂಗಲ್ ಸೂಪರ್ ಫಾಸ್ಫೇಟು, ಅದೇ ರೀತಿ 18-20 ಕೆ ಜಿ ಮೂರೇಟ್ ಆಫ್ ಪೊಟ್ಯಾಶು. ಈ ರೀತಿಯಾಗಿ ನಾವು ಒಂದು ಎಕರೆಗೆ ಪ್ರತಿ ಕಟಾವಿ ಕೊಟ್ಟರೆ ಅಲ್ಲಿ ನಮಗೆ ಬೇಕಾದಂಥ ಒಂದು ಗುಣಮಟ್ಟದ ಸೊಪ್ಪನ್ನು ನಾವು ಇಲ್ಲಿ ಪಡಿಬೋದು. ಆದರೆ ರೈತರು ಕೆಲವೊಮ್ಮೆ ಮೂಟೆಲೆಕ್ಕೂ ಕೊಡೋದ್ರಿಂದ ಮಣ್ಣಿನಲ್ಲಿ ಬೇಕಾಗಿರುವಂಥ ಹಿಪ್ಪನೇಳೆಗೆ ಬೇಕಾಗಿರುವಂಥ ಪ್ರಧಾನ ಪೋಷಕಾಂಶಗಳು ಸರಿಯಾಗಿ ಲಭ್ಯತೆ ಆಗದೇನು ಸೊಪ್ಪಿನ ಗುಣಮಟ್ಟ ಕುಂಠಿತಗೊಳ್ಳುತ್ತೆ. ಈ ಒಂದು ಎಲ್ಲ ಕಾರಣಗಳಿಂದಾಗಿ ಅದೇ ರೀತಿ ಕೆಲವೊಮ್ಮೆ ಯಾಕಂದರೆ ವರ್ಷ ಪೂರ್ತಿ ಹಿಪ್ಪನೇಳೆ ಸೊಪ್ಪು ಬೆಳೆಯೋದ್ರಿಂದ ಹಲವಾರು ರೀತಿಯ ಕೀಟ ಮತ್ತು ರೋಗಗಳು ಹಿಪ್ಪನೇಳೆಗೆ ಹೆಚ್ಚಾಗಿ ಕಂಡುಬರೋದನ್ನು ನಾವು ಕಾಣ್ಬೋದು. ವಿಶೇಷವಾಗಿ ಬೇಸಿಗೆಯಲ್ಲಿ ನಮಗೆ ರಸ ಇರುವ ಕೀಟಗಳು ಅತಿ ಹೆಚ್ಚಾಗಿ ಕಂಡುಬರ್ತವೆ. ಆ ರಸ ಇರುವ ಕೀಟಗಳ ನಿರ್ವಹಣೆಯನ್ನು ನಾವು ಇಲ್ಲಿ ಮಾಡಬೇಕಾಗಿರೋದ್ರಿಂದ ವಿಶೇಷವಾಗಿ ಬೇಸಿಗೆಯಲ್ಲೇ ಅಂತಲೇ ನಾವು ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ನಿರ್ವಹಣೆ ಮಾಡುವ ಮುಖಾಂತರ ಒಂದು ಗುಣಮಟ್ಟ ಹಿಪ್ಪನೇಳೆ ಸೊಪ್ಪಿನ ಉತ್ಪಾದನೆ ಜೊತೆಗೆ ನಾವು ಒಂದು ರೇಷ್ಮೆ ಹುಳುವಿನ ಬೆಳವಣಿಗೆ ಅದರ ಜೊತೆ ಗುಣಮಟ್ಟದ ಗೂಡಿನ ಆದ್ಯತೆಗೂ ನಾವು ಇಲ್ಲಿ ಆದ್ಯತೆ ಕೊಡಬೇಕಾದಂಥ ಒಂದು ಪರಿಸ್ಥಿತಿ ಈಗ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ರೈತರು ಬೇಸಿಗೆಯಲ್ಲಿ ಕೆಲವೊಂದು ತಾಂತ್ರಿಕತೆಗಳನ್ನು ಕಡ್ಡಾಯವಾಗಿ ಅಳವಡಿಸ್ಕೊಳ್ಳಬೇಕಾದ ಪರಿಸ್ಥಿತಿ ಇದ್ದೇ ಇದೆ. ಯಾಕಂದರೆ ರೈತರಿಗೆ ತಿಳ್ಕೊಂಡಿರೋಂಥ ರೈತರು ಅದನ್ನು ಮಾಡ್ತಾ ಇದ್ದಾರೆ. ಅಂದರೆ ಶೇಕಡ 100 ಭಾಗದಲ್ಲಿ ಒಂದು 10-15% ಎಲ್ಲ ಕಾಲದಲ್ಲೂ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಯಾಕಂದ್ರೆ ಈಗ ನೋಡಿ, ಈ ಒಂದು ಸಮಸ್ಯೆಗಳು ತಾವು ಯೋಚನೆ ಮಾಡೋದಕ್ಕಿಂತ ಅವಾಗೆ ಬಂದ್ಬಿಡ್ತವೆ. ಈಗ ನೀರು ತಕ್ಷಣ ನಿಂತು ಬಿಡ್ತಪ್ಪ, ಇದು ನಿರೀಕ್ಷೆ ಮಾಡ್ಕೊಂಡಿರಲ್ಲ. ಅದೇ ತರ ವಿದ್ಯುತ್ ನಿಂತು ಬಿಡ್ತಪ್ಪ, ಒಂದು 8 ನಿಂತು ಬಿಡ್ತು, 8 ನೀರೇ ಇಲ್ಲಾಗ್ಬಿಡ್ತು ಅಂದ್ರೆ ಗಿಡಕ್ಕೆ ನಾವು ಹಾಯಿಸಕ್ಕಾಗಲ್ಲ. ಹೌದೌದು. ಅಂದ್ರೆ ಆ ಸಮಯದಲ್ಲಿ ರೈತರು ಮುಂಜಾಗ್ರತೆ ವಹಿಸ್ಕೋಬೇಕಾಗುತ್ತೆ. ಮುಂಜಾಗ್ರತೆ ಸಾಕಷ್ಟು ಅವರು ಅದು ಸ್ವಲ್ಪ ಪರ್ಯಾಯ ವ್ಯವಸ್ಥೆನೇ ಮಾಡ್ಕೊಂಡ್ರೆ ಇನ್ನೂ ಉತ್ತಮ. ಹೌದು ಸರ್. ಈ ನಿಟ್ಟಿನಲ್ಲಿ ರೈತರುಗಳು ತಾವು ಹೇಳ್ದಂಗೆನೆ ಮುಂಜಾಗ್ರತಾ ಕ್ರಮಗಳಲ್ಲಿ ಒಂದು ಪ್ರಧಾನವಾಗಿ ನಾವು ಹಿಪ್ಪನೇಳೆ ತೋಟದಲ್ಲಿ ಸಾವಯವ ಇಂಗಾಲ ಅಂತ ನಾವೇನು ಹೇಳ್ತೀವಿ ಅದರ ನಿರ್ವಹಣೆ ಅತಿ ಮುಖ್ಯ. ಯಾಕಂದರೆ ಇವಾಗ ನವಂಬರ್ ಡಿಸೆಂಬರ್ ಮಾಹೆ ಅಂದರೆ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ನಾವು ಟ್ರೆಂಚಿಂಗ್ ಮಲ್ಚಿಂಗ್ ಅಂತ ಒಂದು ತಾಂತ್ರಿಕತೆ, ಅದು ಇತ್ತೀಚಿನ ದಿನಗಳಲ್ಲಿ ಹಿಪ್ಪುನೇಳೆ ತೋಟದ ಒಂದು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಒಂದು ಉತ್ತಮವಾದ ಒಂದು ತಾಂತ್ರಿಕತೆ ಅಂತಲೇ ಹೇಳ್ಬೋದು. ಕಾರಣ ನಮ್ಮಲ್ಲಿ ಸ್ಥಳೀಯವಾಗಿ ಸಿಗುವಂತಹ ಯಾವುದೇ ತ್ಯಾಜ್ಯ ವಸ್ತುಗಳನ್ನ, ಹಸಿರೆಲೆ ಗೊಬ್ಬರ ಆಗಿರ್ಬೋದು, ತ್ಯಾಜ್ಯ ವಸ್ತುಗಳಲ್ಲಿ ನಮ್ಮ ತೋಟದ ಬದುಗಳಲ್ಲಿ ಇರುವಂಥ ಹೊಂಗೆ ಮರ ಆಗಿರ್ಬೋದು, ಯಾವುದೇ ರೀತಿಯ ತ್ಯಾಜ್ಯ ವಸ್ತುಗಳು ನಾವು ಎರಡು ಸಾಲುಗಳ ಮಧ್ಯೆ ಅಂದರೆ ಎರಡು ಹಿಪ್ಪುನೆಳೆ ಸಾಲುಗಳ ಮಧ್ಯೆ ಕನಿಷ್ಠ ಒಂದರಿಂದ ಒಂದೂವರೆ ಅಡಿ ಆಳದ ಒಂದು ಕಾಲುವೆಯನ್ನು ತೆಗೆದು ಆ ಕಾಲುವೆಯಲ್ಲಿ ನಮ್ಮ ಹಸಿರೆಲೆ ತ್ಯಾಜ್ಯ ಆಗಿರ್ಬೋದು, ವಿಶೇಷವಾಗಿ ಹೊಂಗೆ ಸೊಪ್ಪಾದರೆ ಅದು ಇನ್ನೂ ಉತ್ತಮ, ಅದ್ರ ಜೊತೆ ಒಂದು ಲೇಯರಾಗಿ ನಾವು ಬೇವಿನ ಸೊಪ್ಪು ಹಾಕಿದ್ರೂ ಇನ್ನೂ ಉತ್ತಮ. ಇದ್ರ ಜೊತೆ ನಮ್ಮಲ್ಲೇ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಸಿಗುವಂತಹ ಹಾಸಿಗೆ ಕಸ, ಈ ಹಾಸಿಗೆ ಕಸದಲ್ಲಿ ನಮ್ಮ ಹಿಪ್ಪುನೇಳೆ ಮಣ್ಣಿಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಪೋಷಕಾಂಶಗಳು ಅದರಲ್ಲಿ ಹೆಚ್ಚಾಗಿರ್ತವೆ. ಯಾಕಂದರೆ ಕಾರಣ ನಾವು ಇಲ್ಲಿ ಮುಖ್ಯವಾಗಿ ಹಿಪ್ಪುನೇಳೆ ಬೆಳೆಗೆ ನೀಡುವಂತಹ ಪ್ರಧಾನ ಪೋಷಕಾಂಶಗಳನ್ನ ನಾವು ಮುಂಚೆನೆ ಕೊಟ್ಟಿರ್ತೀವಿ. ಅದರಲ್ಲೂ ವಿಶೇಷವಾಗಿ ಒಂದು ಎಕರೆ ಹಿಪ್ಪುನೇಳೆ ತೋಟಕ್ಕೆ 8-10 ಟನ್ನು ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತಿರ್ತೀವಿ. ಈ ರೀತಿಯಾಗಿ ಕೊಟ್ಟಾಗ ಆ ಒಂದು ಪೋಷಕಾಂಶಗಳು ಮಣ್ಣಿಂದ ಗಿಡ ತಾಂಡಿರುತ್ತೆ, ಆ ಗಿಡ ಸೊಪ್ಪಿನ ಮುಖಾಂತರ ಹುಳುಗಳು ಸಾಕಾಣಿಕೆ ಮಾಡ್ಬೋದು. ನಂತರ ಏನು ಬೆಡ್ ವೇಸ್ಟ್ ಇರುತ್ತಲ್ಲ, ಆ ಬೆಡ್ ವೇಸ್ಟಲ್ಲೇ ನಮಗೆ 50% ಪೋಷಕಾಂಶಗಳು ಆ ತ್ಯಾಜ್ಯ ವಸ್ತುಗಳಲ್ಲಿರ್ತವೆ. ಇಂಥ ತ್ಯಾಜ್ಯ ವಸ್ತುಗಳನ್ನ ನಾವು ನಿಧಾನವಾಗಿ ಅದನ್ನು ಕಟ್ ಮಾಡಿ, ಅಂದರೆ ಇವಾಗೆಲ್ಲ ಚಾಪಿಂಗ್ ಮಿಷಿನ್ ಎಲ್ಲ ಬಂದಿರುತ್ತೆ, ನಾವು ನೇರವಾಗೂ ಹಾಕ್ಬೋದು, ಚಾಪಿಂಗ್ ಮಿಷಿನ್ ಮುಖಾಂತರ ಅದನ್ನು ಕತ್ತರಿಸಿ ಈ ಕಾಲುವೆ ಮಧ್ಯೆ ಅಂದರೆ ಎರಡು ಸಾಲುಗಳ ಮಧ್ಯೆ ನಾವು ಏನು ಕಾಲುವೆ ತೆಗೆದಿರ್ತೀವಲ್ಲ, ಒಂದೂವರೆ ಅಡಿಯಿಂದ ಒಂದಡಿ ಆಳ, ಒಂದೂವರೆ ಅಡಿ ಅಗಲ, ಇದರಲ್ಲಿ ತುಂಬಿಸಿ ಎರಡನೇ ಹಂತದ ಒಂದು ಕೊಟ್ಟಿಗೆ ಗೊಬ್ಬರನ ನಾವು ಕೊಡಬೇಕಾಗುತ್ತಿಲ್ಲಿ. ಯಾಕಂದರೆ ವರ್ಷಕ್ಕೆ 2 ಬಾರಿ ನಾವು ಕೊಟ್ಟಿಗೆ ಗೊಬ್ಬರನ ಕೊಡಬೇಕು. 1 ಎಕರೆಗೆ 8-10 ಟನ್ ಅಂದರೆ 4-5 ಟನ್ ಒಮ್ಮೆ, ಅಂದರೆ ಮುಂಗಾರಿನ ಪ್ರಾರಂಭದಲ್ಲಿ ಯಾವಾಗ ಮಳೆ ಪ್ರಾರಂಭ ಆಗುತ್ತೆ ಆ ಟೈಮ್ ಸಮಯದಲ್ಲಿ 1 ಬಾರಿ ನಾವು ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ, ಎರಡನೇದಾಗಿ ಸೆಪ್ಟೆಂಬರ್ ಅಕ್ಟೋಬರ್ ಈ ತಿಂಗಳಲ್ಲಿ, ಅಂದರೆ ವಿಶೇಷವಾಗಿ ನಾನು ಟ್ರೆಂಚಿಂಗ್ ಮಲ್ಚಿಂಗ್ ಅಂತ ಹೇಳ್ತಿದ್ದೀನಲ್ಲ ನವಂಬರ್ ಡಿಸೆಂಬರ್, ಆ ತಿಂಗಳಲ್ಲಿ ಎರಡನೇ ಹಂತದ ಒಂದು FIM ಈ ಕಾಲುವೆಯಲ್ಲಿ ಅಂದರೆ ಹಸಿರೆಲೆ ಗೊಬ್ಬರ ಆಗಿರ್ಬೋದು, ತ್ಯಾಜ್ಯ ವಸ್ತುಗಳಾಗಿರ್ಬೋದು, ಲೇಯರ್ ಬೈ ಲೇಯರ್ ಹಂತ ಹಂತವಾಗಿ ತುಂಬಿ ಈ ಕೊಟ್ಟಿಗೆ ಗೊಬ್ಬರ ಕೊಡೋದ್ರ ಜೊತೆ ನಾವು ಈ ವಿಶೇಷವಾಗಿ ಜೈವಿಕ ಗೊಬ್ಬರ, ಈ ನೈಟ್ರೋಜನ್ ಏನು ಸಾರಜನಕ ಸ್ಥಿರೀಕರಿಸುವ ಗೊಬ್ಬರ ಆಗಿರ್ಬೋದು, ಸೂಕ್ಷ್ಮಣುಜೀವಿಗಳಾಗಿರ್ಬೋದು, PSP ಪಾಸ್ಫರಸ್ ಸಾಲಬಲೈಸರ್ ಫಂಗಸ್ ಅಂತ ಏನು ಕರಿತೀವಿ, ಇವನ್ನ 1 ಎಕರೆಗೆ ಕನಿಷ್ಠ ಅಂದ್ರೂ 5-10 ಕೆಜಿಯಷ್ಟು ನಾವು ಆ ಕಾಲುವೆಗಳಲ್ಲಿ ಕೊಡೋದ್ರ ಮುಖಾಂತರ ನಾವು ನಿರ್ವಹಣೆ ಮಾಡಬೇಕಾದ್ರೆ ಆ ಕಾಲುವೆಗಳಲ್ಲಿ ಮಳೆ ಬಂದು ಬಿದ್ದಂತಹ ನೀರು ಆಳವಾಗಿ ಇಂಗಿ ಅದ್ರ ಜೊತೆ ನಾವು ಏನು ತುಂಬಿರ್ತೇವಲ್ಲ ತ್ಯಾಜ್ಯ ವಸ್ತುಗಳು, ಆ ತ್ಯಾಜ್ಯ ವಸ್ತುಗಳು ಅಲ್ಲಿ ಸೂಕ್ಷ್ಮಾಣುಜೀವಿಗಳ ಕ್ರಿಯೆಯಿಂದ ಕಳಿಸಿ ಒಂದು ಪೋಷಕಾಂಶಗಳ ಭಂಡಾರನೇ ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ಆ ಕಾಲುವೆಯಲ್ಲಿ ಪೋಷಕಾಂಶಗಳು ವೃದ್ಧಿಯಾಗಿರ್ತವೆ, ವೃದ್ಧಿಯಾಗೋದ್ರ ಜೊತೆ ಸೂಕ್ಷ್ಮಾಣುಜೀವಿಗಳು ಹೆಚ್ಚು ಕ್ರಿಯಾಶೀಲವಾಗಿರ್ತವೆ. ಇಂಥ ಒಂದು ಮಣ್ಣಲ್ಲಿ ಪೋಷಕಾಂಶಗಳು ಯಥೇಚ್ಛವಾಗಿರೋದ್ರಿಂದ ಹಿಪ್ಪುನೇಳೆ ಗಿಡ ಪೋಷಕಾಂಶಗಳನ್ನ ಹೀರ್ಕೊಳ್ಳೋದ್ರ ಜೊತೆ ಒಂದು ಉತ್ತಮ ಗುಣಮಟ್ಟದ ಸೊಪ್ಪಿನ ಉತ್ಪಾದನೆ ಇಲ್ಲಿ ನಾವು ಕಾಣ್ಬೋದು. ಇದನ್ನು ನಾನು ಇಲ್ಲಿ ವಿಶೇಷವಾಗಿ ಯಾಕೆ ಹೇಳ್ತಿದ್ದೀನಂದರೆ, ಈ ರೀತಿಯಾಗಿ ನಾವು ನವಂಬರ್ ಡಿಸೆಂಬರ್ ಮಾಹೆಯಲ್ಲಿ ಈ ಒಂದು ಟ್ರೆಂಚಿಂಗ್ ಮಲ್ಚಿಂಗ್ ತಾಂತ್ರಿಕತೆ ಮಾಡ್ಕೊಂಡಾಗ ಕೆಲವೊಮ್ಮೆ ಬೇಸಿಗೆಯಲ್ಲಿ ನಮಗೇನಾದರೂ ನೀರಿನ ಅಭಾವವಾಯಿತು, ವಿದ್ಯುತ್ ಅಭಾವ ಆದಾಗ ಒಂದು ವಾರದ ಗಟ್ಟಲೆ ನಾವು ನೀರು ಬಿಡುಗಡೆ ಅಂದರೆ ನೀರಾವರಿ ನಾವು ಕೊಡಲಿಲ್ಲ ಅಂದ್ರೂ ಈ ಒಂದು ಮಣ್ಣಿನಲ್ಲಿ ನೀರು ಹಿಡಿದಿಟ್ಕೊಳ್ಳೋ ಅಂಶ ಹೆಚ್ಚಾಗಿರೋದ್ರಿಂದ ನಮಗೆ ಯಾವುದೇ ರೀತಿಯ ಸೊಪ್ಪಿನ ಒಂದು ಗುಣಮಟ್ಟದಲ್ಲಿ ತೊಂದರೆ ಆಗದಂಗೆ ನಾವು ಕಾಪಾಡ್ಬೋದು. ಈ ರೀತಿಯಾಗೂ ನಾವು ಸೊಪ್ಪಿನ ಗುಣಮಟ್ಟನ ನಾವು ಬೇಸಿಗೆಯಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಕೆಲವೊಂದು ಕ್ರಮಗಳನ್ನ ರೈತರು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಅದೇ ರೀತಿ ವಿಶೇಷವಾಗಿ ನಾವು ಇಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಹನಿ ನೀರಾವರಿ ಇಲ್ಲಿ ಮುಖ್ಯವಾಗಿ ಅಳವಡಿಸ್ಕೋಬೇಕು. ಯಾಕಂದರೆ ರೈತರುಗಳು ಎಲ್ಲ ಭಾಗದಲ್ಲೂ ಶೇಕಡ 90% ಆಧುನಿಕ ವ್ಯವಸಾಯ ಪದ್ಧತಿಯಲ್ಲಿ ಹನಿ ನೀರಾವರಿ ಅಳಿಸ್ಕೊಂಡಿದ್ದಾರೆ. ಹನಿ ನೀರಾವರಿ ಮಾಡೋದು ತಮಗೆಲ್ಲ ಗೊತ್ತೇ ಇದೆ. ಮೊದಲನೇದಾಗಿ ನೀರಿನ ಒಂದು ಉಳಿತಾಯದ ಜೊತೆ ಲೇಬರ್ ಸೇವಿಂಗ್ ಇವೆಲ್ಲ ನಾವು ಇಲ್ಲಿ ಮುಖ್ಯವಾಗಿ ಮಾಡ್ಬೋದು. ಆದರೂ ಹಿಪ್ಪುನೇಳೆ ಬೆಳೆಗೆ ನಮಗೆ ಕನಿಷ್ಠ ಅಂದ್ರೂ ಈಗಲೂ ಟ್ರೆಡಿಷನಲ್ ಬೆಲ್ಟ್ ಅಂದರೆ ಸಾಂಪ್ರದಾಯಿಕ ರೇಷ್ಮೆ ಬೆಳೆಗಳ ಪ್ರದೇಶಗಳು ಎಲ್ಲಿದ್ದಾವೆ ಅಲ್ಲಿ ಕೆಲವೊಂದು ಭಾಗದಲ್ಲಿ ಚಾನಲ್ ಇರಿಗೇಷನ್ ಅಂತ ನಾವೇನು ಕರಿತೀವಿ, ಇವಾಗ ಮಂಡ್ಯ ಭಾಗದಲ್ಲಿ ಹೋದಾಗ ಆ ಭಾಗದಲ್ಲಿ ಯಥೇಚ್ಛವಾಗಿ ಕಾವೇರಿ ನೀರು ಇರೋದ್ರಿಂದ ಅಂಥ ಭಾಗದಲ್ಲಿ ನೇರವಾಗಿ ನೀರು ಹರಿಸಿ ಹಿಪ್ಪನೇಳೆ ಸೊಪ್ಪನ್ನು ಬೆಳೀತಾರೆ. ಬಟ್ ನಮ್ಮ ಹಿಪ್ಪನೇಳೆ ಸೊಪ್ಪಿಗೆ ಅಂದರೆ ನಮಗೆ ಬೇಕಾಗಿರುವಂಥ ಒಂದು ಗಿಡಕ್ಕೆ 2-3 ಲೀಟ್ರ್ ಸಾಕು ಪ್ರತಿದಿನ, ಅಂದರೆ ಪ್ರತಿದಿನಕ್ಕೆ 2-3 ಲೀಟ್ರು ಒಂದು ಗಿಡಕ್ಕೆ ಸಾಕಾಗುತ್ತೆ. ಅದೇ ಹನಿ ನೀರಾವರಿ ಮುಖಾಂತರ ಪ್ರತಿ ಸಾಲಲ್ಲಿ ಗಿಡಕ್ಕೆ ನೇರವಾಗಿ ಲ್ಯಾಟ್ರ್ಗಳನ್ನ ಬರೋಂಗೆ ನಾವು ಅಳವಡಿಸ್ಕೊಂಡು ಪ್ರತಿದಿನ ಕನಿಷ್ಠ 1-2 ಗಂಟೆ ಈ ರೀತಿಯಾಗಿ ನಾವು ನೀರನ್ನು ಹರಿಸುವ ಮುಖಾಂತರ ನಾವು ಅಲ್ಲೂ ನೀರಿನ ನಿರ್ವಹಣೆ ಮಾಡಬಹುದು. ವಿಶೇಷವಾಗಿ ಬೇಸಿಗೆ ಆ ಸಂದರ್ಭದಲ್ಲಿ ಎಷ್ಟು ಬೇಕಾಗ್ತದೆ ಒಂದು ಗಿಡಕ್ಕೆ? ಒಂದು ಗಿಡಕ್ಕೆ ಪ್ರತಿದಿನ ನಮಗೆ 2.5-3 ಲೀಟ್ರ್ ಸಾಕು. ಈ ರೀತಿಯಾಗಿ ನಮಗೆ 70 ದಿನ ಸೊಪ್ಪು ಕಟಾವು ಬರೋದು 70 ದಿನ ತೋಟ ಕಟಾವಾಗಿ ಮತ್ತೆ ಸೊಪ್ಪು ಕಟಾವಿಗೆ ಬರೋದು 70 ದಿನಕ್ಕೆ ನಮಗೆ ಪ್ರತಿದಿನ 2.5-3 ಲೀಟ್ರ್ ಅಂದ್ರೂ ಒಂದು ಎಕರೆಗೆ ನಮಗೆ ಕನಿಷ್ಠ ಅಂದ್ರೂ 4,850 ಗಿಡಗಳಿರ್ತವೆ. ಈ ರೀತಿಯಾಗಿ ಮಾಡಿದಾಗ 8-10,000 ಅಷ್ಟೇ ನಮಗೆ ನೀರು ಬೇಕಾಗೋದು. ಆದರೆ ರೈತರು ಇವಾಗ ನೀರಾವರಿ ಇರೋಂಥ ರೈತರುಗಳು ಏನು ಮಾಡ್ತಾರೆ, ನೇರವಾಗಿ ಅಂದರೆ ಬದುಗಳ ಮುಖಾಂತರ ಹರಿಸೋದ್ರಿಂದ, ಕಾಲುವೆ ಮುಖಾಂತರ ಹರಿಸೋದ್ರಿಂದ 1-1,00,000 ಅಷ್ಟು ನೀರನ್ನ ನೀರಷ್ಟು ಹಿಪ್ಪನೇಳೆ ತೋಟಕ್ಕೆ ಕೊಡ್ತಾ ಇದ್ದಾರೆ. ಅಷ್ಟು ನೀರಿನ ಅವಶ್ಯಕತೆ ನಮಗೆ ಬೇಕಾಗಿಲ್ಲ, ಅಲ್ಲಿ ನೀರು ಒಂದು ಸ್ವಲ್ಪ ಪೋಲಾಗುತ್ತೆ. ಅದರಿಂದ ನಾವು ನಮಗೆ ಬೇಕಾಗಿರೋದು ಹನಿ ನೀರಾವರಿ ಮುಖಾಂತರ ಪ್ರತಿದಿನ, ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ಕೊಡಲೇಬೇಕು. ಆರ್ಥಿಕವಾಗಿ ಅವರು ನಷ್ಟ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೂಡ. ಹೌದೌದು, ಇಲ್ಲಿ ಒಂದು ನೀರಿನ ನಷ್ಟನು ಮಾಡ್ಕೊಳ್ತಾ ಇದ್ದಾರೆ, ಜೊತೆಗೆ ಅಲ್ಲಿ ಕನಿಷ್ಠ ಲೇಬರ್ ಬೇಕೇ ಬೇಕು, ಯೋಚಿತ ಒಂದು ಪದ್ಧತಿ ಅನುಸರಿಸ್ತಾ ಇಲ್ಲ. ಹೌದು ಹೌದು, ಈ ನಿಟ್ಟಿನಲ್ಲಿ ರೈತರು ಕಡ್ಡಾಯವಾಗಿ ಹನಿ ನೀರಾವರಿ, ವಿಶೇಷವಾಗಿ ಉತ್ತಮ ಕಂಪನಿಯ ಒಂದು ಡ್ರಿಪ್ಪರ್ಸ್ ಅಂದರೆ ಹನಿ ನೀರಾವರಿ ಘಟಕನ ಅಳವಡಿಸ್ಕೊಂಡಾಗ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ಕೆಲವೊಮ್ಮೆ ಸ್ಥಳೀಯವಾಗಿ ಸಿಗುವಂಥ ಮೆಟೀರಿಯಲ್ಗಳನ್ನೇ ಅಂದರೆ ತಾಬಂದು ವಸ್ತುಗಳನ್ನೇ ಅವರೇ ಅಳವಡಿಸ್ಕೊಳೋದು ಇರುತ್ತೆ. ಬಟ್ ಇಲ್ಲೇನಂದರೆ ವಿಶೇಷವಾಗಿ ನಾವು ಹನಿ ನೀರಾವರಿನ ಉಪಕರಣಗಳನ್ನ ಬಳಸ್ಕೋಬೇಕು. ಅದರಲ್ಲೂ ಹನಿ ನೀರಾವರಿ ಪದ್ಧತಿಯಲ್ಲಿ ನಾವು ಕೆಲವೊಂದು ತಾಂತ್ರಿಕತೆಗಳನ್ನ ರೈತರ ತೋಟದಲ್ಲಿ ನೋಡಿದ್ವಿ. ಕೆಲವೊಬ್ಬರು ಸರ್ಫೇಸ್ ಇರಿಗೇಷನ್ ಅಂತ ಏನು ಅಂದರೆ ಭೂಮಿಯ ಮೇಲೇ ಲ್ಯಾಟ್ರಲ್ ಬಳಸಿ ಅಂದರೆ ಹನಿ ನೀರಾವರಿ ಮುಖಾಂತರ ನೀರು ಕೊಡೋದು. ಎರಡನೇದು ಸಬ್ ಸರ್ಫೇಸ್ ಅಂತ ಹೇಳ್ತಾರೆ, ಅಂದರೆ ಭೂಮಿ ಮಟ್ಟದಿಂದ ಕನಿಷ್ಠ 1/2 ಅಡಿ ಆಳದಲ್ಲಿ ಲ್ಯಾಟ್ರಲ್ಗಳನ್ನು ಬಳಸಿ ನೀರಾವರಿ ಕೊಡೋದು, ನೀರು ಪೂರೈಸೋದು. ಅದು ಏನಾಗುತ್ತೆ ಅಂದರೆ ಉಳಿತಾಯ ಆಗ್ತದೆ, ನೀರು ಆವಿಯಾಗಲ್ಲ, ನೀರು ಆವಿಯಾಗೋದಿಲ್ಲ. ಎರಡನೇದಾಗಿ ನೇರವಾಗಿ ಬೇರುಗಳಿಗೆ ತಲುಪುತ್ತೆ. ತುಂಬ ಒಳ್ಳೆಯ ಒಂದು ಯೋಜನೆ. ಹೌದು, ಸಬ್ ಸರ್ಫೇಸ್ ಇರಿಗೇಷನ್ ಅಂತ ಹೇಳಿ ನಾವು 3 ಪದ್ಧತಿನ ಕೃಷಿ ವಿಜ್ಞಾನ ಕೇಂದ್ರ ಕೋಲಾರದಿಂದ ಒಟ್ಟು 3 ಪದ್ಧತಿಗಳು ರೇಷ್ಮೆ ತೋಟದಲ್ಲಿ ಒಂದು ಆನ್ ಫಾರ್ಮ್ ಟೆಸ್ಟಿಂಗ್ ಅಂದರೆ ತಾಂತ್ರಿಕತೆ ಮರುಪರಿಶೀಲನೆ ಅಂತ ಮಾಡಿದ್ವಿ. ಅದರಲ್ಲಿ ಒಂದು ನೀರು ಹರಿಸೋದು, ಎರಡನೇದು ಗಿಡದ ಭೂಮಿ ಮೇಲೇ ಲ್ಯಾಟ್ರಲ್ ಬಳಸಿ ಅದು ಇವಾಗ ಹನಿ ನೀರಾವರಿ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಕೊಡೋದು. ಮೂರನೇದು 1.5 ಅಡಿ ಆಳದಲ್ಲಿ ಡ್ರಿಪ್ಪರ್ ಲೈನ್ಸ್ನ ಅಂದರೆ ಲ್ಯಾಟ್ರಲ್ನ ಊಣಿ ಇನ್ಲೈನ್ ಡ್ರಿಪ್ಪರ್ಸ್ ಅಂತಲೂ ಕರೀತಾರೆ. 1/2 ಅಡಿ ಆಳದಲ್ಲಿ ಈ ಲ್ಯಾಟ್ರಲ್ಗಳನ್ನ ಬಳಸ್ಕೊಂಡು ಅಲ್ಲಿಂದ ನೀರಾವರಿ ಕೊಡೋದು. ಈ ರೀತಿಯಾಗಿ ಮಾಡಿದಾಗ ನಮಗೆ ಸಬ್ ಸರ್ಫೇಸ್ ಇರಿಗೇಷನ್ನಿಂದ ನೀರು ಉಳಿತಾಯ ಆಗೋದ್ರ ಜೊತೆ ಯಾವುದೇ ರೀತಿಯ ಹಾವಿಯಾಗದಂಗೆ ತೇವಾಂಶನೂ ಕೂಡ ಅಲ್ಲಿ ಶೇಖರಣೆ ಆಗಿಬಿಡ್ತದೆ. ತೇವಾಂಶನೂ ಶೇಖರಣೆ ಆಗೋದ್ರ ಜೊತೆ ಸೊಪ್ಪಿನ ಇಳುವರಿನೂ ಜಾಸ್ತಿ ಆಗೋದನ್ನ ನಾವು ಆ ಒಂದು ಪದ್ಧತಿಯಲ್ಲಿ ನೋಡಿದ್ವಿ. ರೈತರು ಹೆಚ್ಚಿನ ಅಂತರ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮುಂಚೆ ಏನ್ ಮಾಡ್ತಿದ್ರು ಅಂದ್ರೆ ಗುಣಮಟ್ಟದ ಒಂದು ತಳಿಗಳು ಇರ್ತಿರ್ಲಿಲ್ಲ. ನಾವು ಎಷ್ಟೇ ಸೊಪ್ಪು ಕಟಾವು ಮಾಡಿದ್ರು ರೇಷ್ಮೆ ಹುಳುಗಳಿಗೆ ಸೊಪ್ಪು ಅಷ್ಟು ಬರ್ತಾ ಇರ್ಲಿಲ್ಲ ಆ ತಳಿಗಳಿಂದ. ಆವಾಗ ಏನ್ ಮಾಡ್ತಿದ್ರು, ತೀರಾ ಸಾಲ್ ಪದ್ಧತಿ, ಕೋಲಾರ ಪದ್ಧತಿ ಅಂತಾನೆ ಅವಾಗ ಜನಪ್ರಿಯ ಆಗಿತ್ತು. ಅದೇನಂದ್ರೆ ಸಾಲಿಂದ ಸಾಲ್ಗೆ 1 ಅಡಿ, ಗಿಡದಿಂದ ಗಿಡಕ್ಕೆ 1/2 ಅಡಿ ಅನ್ನಂಗೆ. ಆ ರೀತಿಯಾಗಿ ತೋಟ ನಿರ್ವಹಣೆ ಮಾಡ್ಬೇಕಾದ್ರೆ ನಮ್ಗೆ ಹೆಚ್ಚಿನ ಒಂದು ಸೊಪ್ಪು ಬರ್ತಾ ಇರ್ಲಿಲ್ಲ. ಅದರಿಂದ ರೈತರು ಏನ್ ತದನಂತರ 1980 ಕೇಂದ್ರ ಸರ್ಕಾರ ಕೇಂದ್ರ ರೇಷ್ಮೆ ಮಂಡಳಿ ಅಡಿಯಲ್ಲಿ ಜೈಕಾ ಅಂತ ಒಂದು ಕಾರ್ಯಕ್ರಮ ರೇಷ್ಮೆ ಇಲಾಖೆಯಲ್ಲಿ ಬಂತು. ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಅಂತೇಳಿ ಆ ಒಂದು ಜಪಾನ್ನ ತಂಡ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ದ್ವಿತಳಿ ಅಂದರೆ ಬಯೋವೋಲ್ಟೇನ್ ಬಿಳಿಗೂಡು ಅಂತ ನಾವೇನು ಹೇಳ್ತಿದ್ದೀವಿ ಆ ಬಿಳಿಗೂಡಿನ ಒಂದು ಉತ್ಪಾದನೆಗೆ ಆದ್ಯತೆ ಕೊಡ್ತು. ನಮ್ಮ ಕರ್ನಾಟಕ ರಾಜ್ಯ ಅಂತಲೇ ಅಲ್ಲ, ನಮ್ಮ ದೇಶದಲ್ಲಿ ಎಲ್ಲ ಭಾಗದಲ್ಲೂ ನಾವು ವರ್ಷಪೂರ್ತಿ ರೇಷ್ಮೆ ಕೃಷಿ ಮಾಡ್ಬೋದು. ಅದರಲ್ಲೂ ಸದರ್ನ್ ಇಂಡಿಯಾ ಏನಿದೆ ದಕ್ಷಿಣ ಭಾರತ ವರ್ಷಪೂರ್ತಿ ಬೆಳೆ ರೇಷ್ಮೆ ಕೃಷಿ ಅವಕಾಶ ಇರುವಂತ ಒಂದು ಜಾಗ ಅಂತ ಅವರೆಲ್ಲ ಗುರುತಿಸಿದ್ರು. ಆಮೇಲೆ ಅದ್ರ ಜೊತೆ ಯಾಕಂದ್ರೆ ಚೈನಾಗೆ ನಾವು ಕಂಪೇರ್ ಮಾಡಿದಾಗ ಚೈನಾದಲ್ಲಿ ಅದು ಟೆಂಪರೇಟ್ ಕಂಡೀಷನ್ನು, ಅಲ್ಲಿ ಹೆಚ್ಚಾಗಿ ನಾವು ವರ್ಷ ಪೂರ್ತಿ ರೇಷ್ಮೆ ಕೃಷಿನ ಮಾಡೋದಕ್ಕಾಗೋದಿಲ್ಲ. ವಿಶೇಷವಾಗಿ ಅಲ್ಲಿ ಚಳಿಗಾಲದಲ್ಲಂತೂ ಅವರು ರೇಷ್ಮೆ ಕೃಷಿ ಅನ್ನೋದು ಕೈಬಿಟ್ಬಿಡ್ತಾರೆ. ಅಲ್ಲಿ ಏನಿದ್ರು ಬೇಸಿಗೆ ಕಾಲದಲ್ಲಿ ಪ್ಲಸ್ ಮಳೆಗಾಲದಲ್ಲೇ ಅಲ್ಲಿ ಮೀನು ಸಾಕಾಣಿಕೆ ಮಾಡೋದು. ಆ ಅವಧಿಯಲ್ಲೇ ಅವರು ಪ್ರಪಂಚಕ್ಕೆ ಬೇಕಾಗಿರುವಂತ ಅಷ್ಟು ರೇಷ್ಮೆ ಉತ್ಪಾದನೆ ಮಾಡ್ತಾರೆ ಅವರು. ಆದ್ರೆ ನಮ್ಮ ದೇಶದಲ್ಲಿ ವರ್ಷ ಪೂರ್ತಿ ನಮಗೆ ಬೇಕಾಗಿರುವಂತ ಸೂಕ್ತ ಉಷ್ಣಾಂಶ ಆಗಿರ್ಬೋದು, ತೇವಾಂಶ, ವಾತಾವರಣ ನಮ್ಮ ದೇಶದಲ್ಲಿ ಇರಬೇಕಾದ್ರೆ ಅದನ್ನ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಪ್ರಸಿದ್ಧಿ ಮಾಡಬೇಕು ಅಂತಾನೆ ಈ ಜೈಕಾ, ಜಪಾನ್ ಇಂಟರ್ನ್ಯಾಷನಲ್ ಕೋಪರೇಷನ್ ಏಜೆನ್ಸಿನ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಡಿ, ಕೇಂದ್ರ ರೇಷ್ಮೆ ಮಂಡಳಿ ಅಡಿಯಲ್ಲಿ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ 1993 ಮಾಡಿದ್ರು. ಆ ಒಂದು ತಂಡ ಬಂದು ಎಲ್ಲ ಕಡೆ ಓಡಾಡಿ ಕೆಲವೊಂದು ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಅವರು ತಾಂತ್ರಿಕತೆ ಕೊಟ್ಟರು. ಅದರಲ್ಲಿ ಜೋಡಿ ಸಾಲು ಪದ್ಧತಿ ಅಂತ ವಿಶೇಷವಾಗಿ, ಜೋಡಿ ಸಾಲು ಪದ್ಧತಿ ಅಂದರೆ ಎರಡು ಸಾಲುಗಳ ಮಧ್ಯೆ ಕನಿಷ್ಠ 3 ಅಂತರ, ಗಿಡದಿಂದ ಗಿಡಕ್ಕೆ 2 ಅಂತರ, ಎರಡು ಜೋಡಿ ಸಾಲುಗಳ ಮಧ್ಯೆ 5 ಅಂತರ. ಈ ರೀತಿಯಾಗಿ ತಾಂತ್ರಿಕತೆನ ಅವರು ಹಿಪ್ಪನಳ್ಳಿ ವ್ಯವಸಾಯಕ್ಕೆ ಪರಿಚಯ ಮಾಡಿದ್ರು. ಆ ಪದ್ಧತಿಯಲ್ಲಿ 1 5,450 ಗಿಡಗಳು ಬರ್ತವೆ. ಪ್ಲಸ್ ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದೇನೆಂದರೆ ಇಲ್ಲಿ 2 ಮಧ್ಯೆ 5 ಏನು ಬರುತ್ತಲ್ಲ, ಆ 5 ಅಂತರದಲ್ಲಿ ವಿಶೇಷವಾಗಿ ನಾವು ಈ ಎಸಳೆ ಗೊಬ್ಬರನ ಮಳೆಗಾಲದಲ್ಲಿ ಉಳುಮೆ ಮಾಡಿ ಈ ಸೆಣಬಾಗಿರ್ಬೋದು, ಹುರುಳಿ ಆಗಿರ್ಬೋದು, ಡಯಂಚ್ ಆಗಿರ್ಬೋದು, ಇವನ್ನೆಲ್ಲ ಅಲ್ಲಿ ಚೆಲ್ಲಿ ಅದು ಬಿಫೋರ್ ಫ್ಲವರಿಂಗ್ ನಾವೇನು ಹೇಳ್ತೀವಿ, ಅವು ಹೂ ಆಡೋದಕ್ಕಿಂತ ಮುಂಚೆ ಮಣ್ಣಲ್ಲೇ ಸೇರಿಸೋದಕ್ಕೆ, ಗಾಳಿ ಆಡೋದಕ್ಕೆ ಎಲ್ಲದಕ್ಕೂ ಸ್ಥಳಾವಕಾಶ ಇದೆ ಅನ್ನಂಗೆ. ಅದ್ರ ಜೊತೆ ಏಕಕಂಡ ಪದ್ಧತಿ ನಿರ್ವಹಣೆ ಮಾಡಬೇಕು. ಅಂದ್ರೆ ಮುಂಚೆ ರೈತರು ಏನ್ ಮಾಡ್ತಿದ್ರು ಅಂದ್ರೆ ಭೂಮಿ ಮಟ್ಟಕ್ಕೇನೆ ಸೊಪ್ಪು ಕಟಾವು ಮಾಡಿಬಿಡ್ತಿದ್ರು. ಸೊಪ್ಪು ಕಟಾವು ಮಾಡಿ ಅಲ್ಲಿಂದ ಏನು ಸೊಪ್ಪು ಬರ್ತಿತ್ತಲ್ಲ ಆ ಸೊಪ್ಪನ್ನ ಬಳಕೆ ಮಾಡ್ತಾ ಇದ್ರು. ಕೆಲವೊಮ್ಮೆ ಈ ಮಳೆ ಬಂದಾಗ ಮಳೆ ನೀರು ಮಣ್ಣ ಮೇಲೆ ಬಿದ್ದು ಆ ಮಣ್ಣು ಗಿಡ ಎಲೆ ಕೆಳಭಾಗದಲ್ಲೆಲ್ಲ ಅಂಟ್ಕೊಂಡು ಅಂತ ಸೊಪ್ಪು ನಾವು ರೇಷ್ಮೆ ಹುಳಿಗೆ ಕೊಟ್ಟಾಗ ಕೆಲವೊಂದು ರೋಗಗಳು ಬರೋ ಸಾಧ್ಯತೆ ಇರ್ತಿದ್ವು. ಅದೇ ಏಕಕಂಡ ಪದ್ಧತಿಯಲ್ಲಿ ನಾವು ನಿರ್ವಹಣೆ ಮಾಡಿದಾಗ ಭೂಮಿ ಮಟ್ಟದಿಂದ ಕನಿಷ್ಠ ಅಂದ್ರೂ 1-1.5 ಕಟಾವು ಮಾಡಿ ಅಲ್ಲಿಂದ ನಾವು ಕಾಂಡ ನಿರ್ವಹಣೆ ಮಾಡೋದು. ಆ ರೀತಿ ಕಾಂಡ ನಿರ್ವಹಣೆ ಮಾಡಿದಾಗ ನಮಗೆ ಗುಣಮಟ್ಟದ 10-12 ಕಾಂಡಗಳು ಬಂದರೆ ಸಾಕು. ಅಂದರೆ ಮುಖ್ಯ ಕಾಂಡದ ಜೊತೆ 10-12 ಉಪ ಕಾಂಡಗಳು. ಆ ರೀತಿಯಾಗಿ ನಾವು ನಿರ್ವಹಣೆ ಮಾಡಿದಾಗ ಒಂದು ಉತ್ತಮ ಗುಣಮಟ್ಟದ ಸೊಪ್ಪಿನ ಉತ್ಪಾದನೆಯನ್ನು ನಾವು ಈ ರೀತಿಯಾಗಿ ಆದ್ಯತೆ ಕೊಡಬೇಕು. ಈ ರೀತಿಯಾಗಿ ಕೆಲವೊಂದು ತಾಂತ್ರಿಕತೆಗಳನ್ನ ರೈತರು ಕಡ್ಡಾಯವಾಗಿ ಅಳಿಸ್ಕೊಂಡಾಗ ನಾವು ವರ್ಷ ಪೂರ್ತಿ ಇದ್ರ ಜೊತೆ ಪೋಷಕಾಂಶಗಳ ನಿರ್ವಹಣೆ, ಇಲ್ಲಿ ವಿಶೇಷವಾಗಿ ರೈತರು ಪೋಷಕಾಂಶಗಳ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಯಾಕಂದರೆ ಸುಮ್ಮನೆ ಅವ್ರಿಗೆ ಮನಸ್ಸಿಗೆ ಬಂದಂಗೆನೆ ಕೆಲವೊಮ್ಮೆ ಈ ರಸಗೊಬ್ಬರಗಳನ್ನ ಕೊಟ್ಟಾಗ ಒಂದು ಅವ್ರಿಗೆ ದುಡ್ಡು ಲಾಸ್ ಆಗುತ್ತೆ, ಎರಡನೇದಾಗಿ ಅಲ್ಲಿ ಮಣ್ಣಲ್ಲಿ ಸುಮಾರು ಪೋಷಕಾಂಶಗಳು ಲಭ್ಯವಿರ್ತವೆ. ಯಾಕಂದರೆ ಬೇರೆ ಕಡೆ ನಾವು ಗಮನಿಸಿದಾಗ ಹಿಪ್ಪನಳ್ಳಿ ತೋಟದಲ್ಲಿ, ಯಾಕಂದರೆ ಇಲ್ಲಿ ರೇಷ್ಮೆ ಹುಳ ಅದು ಒಂದು ಕೀಟ ಆಗಿರೋದ್ರಿಂದ ನಾವು ಇಲ್ಲಿ ಯಾವುದೇ ರೀತಿ ಹೆಚ್ಚಾಗಿ ಕೀಟನಾಶಕಗಳನ್ನ ಹಿಪ್ಪನಳ್ಳಿ ತೋಟಕ್ಕೆ ಬಳಸೋದಿಲ್ಲ. ಎರಡನೇದಾಗಿ ರಸಗೊಬ್ಬರಗಳು ಏನು ಶಿಫಾರಿತ ರಸಗೊಬ್ಬರಗಳು ಇರ್ತವೆ ಅಷ್ಟನ್ನೇ ಬಳಸೋದು, ಅದರಿಂದ ಮಣ್ಣು ಆ ರೀತಿ ಹಾನಿಯಾಗಿರೋದಿಲ್ಲ. ಅದೇ ಬೇರೆ ಬೇರೆ ತೋಟಗಳಲ್ಲಾದರೆ, ಇವಾಗ ತರಕಾರಿ ಬೆಳೆಯಲ್ಲಾದರೆ ಯಥೇಚ್ಛವಾಗಿ ಕೀಟನಾಶಕ ಆಗಿರ್ಬೋದು, ರೋಗನಾಶಕ, ಪೀಡನಾಶಕಗಳು ಬಳಸ್ತೀವಿ, ಅದೇ ರೀತಿ ಈ ಕಾಯಿನಾಶಕನೂ ಬಳಸ್ತೀವಿ. ಅಂಥ ಒಂದು ಮಣ್ಣಲ್ಲಿ ನಾವು ನಮಗೆ ಬೇಕಾಗಿರುವಂಥ ಕೆಲವೊಂದು ಸೂಕ್ಷ್ಮಣಜೀವಿಗಳು ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದಿಲ್ಲ. ಬಟ್ ಹಿಪ್ಪನಳ್ಳಿ ತೋಟಕ್ಕೆ ನಾವು ಹೋಲಿಸಿದಾಗ ರೈತರು ಹಿಪ್ಪನಳ್ಳಿ ಬೇಸಾಯ ಮಾಡ್ತಿದ್ದಂಥ ರೈತರು ಒಂದು ಸ್ವಲ್ಪ ಮಣ್ಣು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಮಗೆ ಬೇಕಾಗಿರುವಂಥ ರಸಗೊಬ್ಬರಗಳನ್ನ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನಾವು ಮಾಡಿದಾಗ ನಮಗೆ ಅಲ್ಲಿ ರಸಗೊಬ್ಬರನ ಉಳಿತಾಯನೂ ನಾವು ಇಲ್ಲಿ ಹೆಚ್ಚಾಗಿ ಉಳಿತಾಯದ ಜೊತೆ ಹಣ ಉಳಿತಾಯ ಇಲ್ಲಿ ಮುಖ್ಯ. ಯಾಕಂದರೆ ಇವಾಗ ಯಾವುದೇ ಒಂದು ಕಸುಬು ಮಾಡಬೇಕಂದ್ರೆ ಕೃಷಿ ಮಾಡಬೇಕಾದ್ರೆ ಆರ್ಥಿಕವಾಗಿ ಲಾಭ ಆಗಲಿ ಅನ್ನೋದೇ ಲಾಭ ಆಗಬೇಕು ಉದ್ದೇಶ. ಈ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ರಸಗೊಬ್ಬರಗಳನ್ನ ಕೊಡಬೇಕು. ಮಣ್ಣು ಪರೀಕ್ಷೆ ಆಧಾರದ ಮೇಲೆ 1 ನಾವು ಸಾಮಾನ್ಯವಾಗಿ ನೇರ ರಸಗೊಬ್ಬರಗಳನ್ನೇ ಶಿಫಾರಸು ಮಾಡಿರೋದು. 140 ಕೆಜಿ ಅಮೋನಿಯಂ ಸಲ್ಫೇಟ್, 70 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟ್, 18-20 ಕೆಜಿ ಮ್ಯೂರೇಟ್ ಆಫ್ ಪೊಟ್ಯಾಷ್ ಜೊತೆ ನಾವು ವರ್ಷಕ್ಕೆ 2 ಕೊಟ್ಟಿಗೆ ಗೊಬ್ಬರನ ಕೊಡಲೇಬೇಕು ರೈತರು. ಯಾಕಂದರೆ ರೈತರು ಕೊಟ್ಟಿಗೆ ಗೊಬ್ಬರನ ಯಾವಾಗ ಕಡಿಮೆ ಮಾಡ್ತಾರೋ ಆವಾಗ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳಿಗೆ ಕಡಿಮೆ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ನಿಟ್ಟಿನಲ್ಲಿ ರೈತರು ಕಡ್ಡಾಯವಾಗಿ ರಸಗೊಬ್ಬರಗಳ ಜೊತೆ ಕೊಟ್ಟಿಗೆ ಗೊಬ್ಬರನ ಕೊಡಬೇಕು. ಅದೇ ರೀತಿ ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಸೆಣಬಾಗಿರ್ಬೋದು ಇಲ್ಲ ಉರುಳಿ ಆಗಿರ್ಬೋದು, ಇವನ್ನ ಅಂತರ್ಬೇಸಾಯದಲ್ಲಿ ಬೆಳೆದು ಮಣ್ಣಿಗೆ ಸೇರಿಸಿದಾಗ ಮಣ್ಣಿನ ಫಲವತ್ತತೆನ ನಾವು ಅಲ್ಲೂ ಹೆಚ್ಚಾಗಿ ಮಾಡ್ಬೋದು. ಇದ್ರ ಜೊತೆ ತಮ್ಗೆ ಹೇಳ್ದಂಗೆ ಟ್ರೆಂಚಿಂಗ್ ಮಲ್ಚಿಂಗ್, ಆ ಒಂದು ತಾಂತ್ರಿಕತೆ ಅಂದರೆ ನವಂಬರ್ ಡಿಸೆಂಬರಲ್ಲಿ ಮಾಡೋದ್ರಿಂದ ಬೇಸಿಗೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಜೊತೆ ನೀರಿನ ಕೊರತೆಯನ್ನು ನಾವು ಕೆಲವೊಮ್ಮೆ ಕಡಿಮೆ ಮಾಡ್ಬೋದು. ಈ ರೀತಿಯಾಗಿ ನಾವು ಈ ತಾಂತ್ರಿಕತೆಗಳನ್ನ ಕಡ್ಡಾಯವಾಗಿ ಅಳವಡಿಸ್ಕೊಂಡು ಹಿಪ್ಪುನೇಳೆ ವ್ಯವಸಾಯನ ಇನ್ನೂ ಲಾಭದಾಯಕವಾಗಿ ಮಾಡ್ಕೋಬಹುದಾಗಿದೆ. ಡಾಕ್ಟರ್ ಶಶಿಧರ್ ಅವರೇ, ಈಗ ಭಾರತ ದೇಶದಲ್ಲಿ ಈಗ ಜಾಗತಿಕವಾಗಿ ಒಂದು ವಿಚಾರ ಮಾಡಿದಾಗ ನಾವು ಈಗ ರೇಷ್ಮೆ ಕೃಷಿಯಲ್ಲಿ ಸ್ವಲ್ಪ ದಾಪುಗಾಲ ಹಾಕ್ತಾ ಇದ್ದೇವೆ. ಈಗ ತಮ್ಗನ್ಸಿದ ಮಟ್ಟಿಗೆ ಈಗ ಒಂದು 10 ವರ್ಷದ ಹಿಂದೆ ಆಗಿತ್ತು ಅಥವಾ 20 ವರ್ಷದ ಹಿಂದೆ ಆಗಿತ್ತು, ಇವತ್ತು ನಾವು ಯಾವ ಹಂತದಲ್ಲಿದ್ದೇವೆ ಜಾಗತಿಕವಾಗಿ? ಜಾಗತಿಕವಾಗಿ ನಾವು ಇವಾಗ ತಿಳ್ಕೊಬೇಕು ಅಂದ್ರೆ ಮುಂಚೆಯಿಂದನೂ ಚೈನಾನೇ ಫಸ್ಟ್ ಪ್ಲೇಸ್, ರೇಷ್ಮೆ ನೂಲು ಉತ್ಪಾದನೆಯಲ್ಲಿ ಚೈನಾ ಪ್ರಥಮ ಸ್ಥಾನ, ನಂತರದ ಸ್ಥಾನ ಭಾರತ ದೇಶ. ಮುಂಚೆ ಚೈನಾದಲ್ಲಿ 10 ವರ್ಷಗಳ ಹಿಂದಿನ ಒಂದು ಲೆಕ್ಕ ನಾವು ತಗೊಂಡಾಗ 150% ಅಂದ್ರೆ ನಾವು ಏನ್ ಇವಾಗ ಉತ್ಪಾದನೆ ಮಾಡ್ತಿದೀವಿ ಅದ್ರ 150% ರೇಷ್ಮೆ ನೂಲಿನ ಉತ್ಪಾದನೆ ಚೈನಾದಲ್ಲಿತ್ತು 10 ವರ್ಷದಿಂದನೆ. ಈಗ ಏನಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಚೈನಾದಲ್ಲೂ ಕೈಗಾರಿಕೀಕರಣ ಆಗಿರ್ಬೋದು, ಆಮೇಲೆ ಇತ್ತೀಚಿನ ವರ್ಷಗಳಲ್ಲಿ ಇಂಡಸ್ಟ್ರಿಯಲಿ ಕೈಗಾರಿಕೀಕರಣಗಳಿಂದಾಗಿ ಅಲ್ಲಿ ರೇಷ್ಮೆ ಕೃಷಿ ಕಡಿಮೆ ಆಗ್ತಾ ಇದೆ. ನಮ್ಮ ಭಾರತ ಬೇರೆ ಕಡೆ ಹೋಗ್ತಾ ಇದ್ದಾರೆ, ಬೇರೆ ಡೈವರ್ಟ್ ಮಾಡ್ತಾ ಇದೆ, ಡೈವರ್ಟ್ ಆಗ್ತಾ ಇದೆ. ಅದರ ಜೊತೆ ಇತ್ತೀಚೆಗೆ ಒಂದು 3 ವರ್ಷಗಳಿಂದ ಕರೋನಾ ಒಂದು ಜಾಗತಿಕ ಹೊಡೆತ ಕೊಡ್ತದೆ, ಹೊಡೆತಕ್ಕೋಸ್ಕರ ಅಲ್ಲೂ ಅದರಿಂದನೂ ಅಲ್ಲಿ ಕಮ್ಮಿ ಆಗಿರೋದ್ರಿಂದ ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ ವರ್ಷ ಪೂರ್ತಿ ಇದನ್ನ ಬೆಳಿಬಹುದು. ಸೂಕ್ತ ಪ್ರದೇಶ ಅಲ್ಲಿ ಒಂದ್ 2 ಸೀಸನ್ ಇದ್ರೆ ಇಲ್ಲಿ 4 ಸೀಸನ್ಗಳಿದೆ. ಇಲ್ಲಿ ವರ್ಷ ಪೂರ್ತಿ ಮಾಡೋದ್ರಿಂದ ಅಲ್ಲಿ ಏನು ಒಂದು ಬಯೋವೋಲ್ಟೇನ್ ಗುಣಮಟ್ಟದ ಒಂದು ನೂಲು ಉತ್ಪಾದನೆಗೆ ತಳಿಗಳನ್ನ ಬಳಕೆ ಮಾಡ್ತಾ ಇದ್ರು, ಅದೇ ತಳಿಗಳು ನಮ್ಮ ವಾತಾವರಣಕ್ಕೆ ತಕ್ಕಂತೆ ಈಗಾಗಲೇ ಅಭಿವೃದ್ಧಿಪಡಿಸಲಾಗಿದೆ. ಮುಂಚೆ ಏನಾಗ್ತಿತ್ತು ಅಂದ್ರೆ NB4D2 × PM × NB4D2 ಆಗಿರ್ಬೋದು, ಬಯೋವೋಲ್ಟೇನಲ್ಲಿ ವಿವಿಧ ಹೈಬ್ರಿಡ್ ತಳಿಗಳನ್ನ ಬಳಕೆ ಮಾಡ್ತಿದ್ರು. ಬಟ್ ಆ ಹೈಬ್ರಿಡ್ ತಳಿಗಳು ನಮ್ಮ ವಾತಾವರಣಕ್ಕೆ ಹೊಂದ್ಕೊಂಡು ನಮ್ಮ ರೇಷ್ಮೆ ಗೂಡಿನ ಉತ್ಪಾದನೆ ಮಾಡೋಷ್ಟೊತ್ತಿಗೆ 100 ಮಟ್ಟಿಗೆ 40-50 kg ಅಷ್ಟೇ ರೇಷ್ಮೆ ಗೂಡು ಬರ್ತಾ ಇದ್ದು. ಇತ್ತೀಚಿನ ವರ್ಷಗಳಲ್ಲಿ ಬಯೋವೋಲ್ಟೇನ್ ಡಬಲ್ ಹೈಬ್ರಿಡ್ ಅಂತೇಳಿ ವಿಶೇಷವಾಗಿ FC1 × FC2, FC2 × FC1 ಈ ರೀತಿಯ ಒಂದು ಬಯೋವೋಲ್ಟೇನ್ ರೇಷ್ಮೆ ಹುಳಿನ ಡಬಲ್ ಹೈಬ್ರಿಡ್ಗಳು ಈ ಒಂದು ವಾತಾವರಣಕ್ಕೆ ಹೆಚ್ಚು ಸೂಕ್ತವಾಗಿ ಹೊಂದ್ಕೊಂಡ್ಬಿಟ್ಟಿದ್ದಾವೆ. ನಮಗೆ 100 ಮೊಟ್ಟೆಗೆ 100 kg ರೇಷ್ಮೆ ಗೂಡನ್ನು ರೇಷ್ಮೆ ಬೆಳೆಗಾರರು ಎಲ್ಲ ಭಾಗದಲ್ಲೂ ಈ ವೈಜ್ಞಾನಿಕ ತಾಂತ್ರಿಕತೆಗಳನ್ನ ಅಳವಡಿಸ್ಕೊಂಡು ಪಡ್ಕೊಳ್ತಿರೋದನ್ನ ನಾವು ಗಮನಿಸ್ಬೋದು. ಈ ನಿಟ್ಟಿನಲ್ಲಿ ಚೈನಾ ಬಿಟ್ರೆ ಅಂದ್ರೆ ಇವಾಗ ಚೈನಾಗೆ ಕಂಪೇರ್ ಮಾಡಿದಾಗ ನಾವು 2ನೇ ಪ್ಲೇಸೇ, ಆದರೂ ಇತ್ತೀಚಿನ ದಿನಗಳಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡೋದ್ರಲ್ಲೂ ನಾವು ಮುಂದೆ ಇದ್ದೀವಿ, ಹಂತವಾಗಿ ಮೇಲ್ಬರ್ತಾ ಇದ್ದೀವಿ. ಇನ್ನೊಂದೇನಂದ್ರೆ ಪ್ರಪಂಚದಲ್ಲಿ ಹೆಚ್ಚು ರೇಷ್ಮೆಯನ್ನ ಬಳಸ್ಕೊಳ್ತಿರೋ ದೇಶ ಅಂದ್ರೆ ನಮ್ಮ ಭಾರತ ದೇಶನೇ. ಇವಾಗ ಸಾಮಾನ್ಯವಾಗಿ ಕಚ್ಚಾ ವಸ್ತು ಕೂಡ ನಾವು ಅನೇಕ ವರ್ಷಗಳ ಹಿಂದಿನಿಂದನೂ ಕೂಡ ಚೈನಾದಿಂದನೇ ನಾವು ತಗೋತಾ ಇದ್ದಿದ್ವಿ ಅಂತ ಕೇಳಿದ್ವಿ. ಚೈನಾದಿಂದನೇ ನಾವು ಎಲ್ಲಾ ರೀತಿಯ ಈ ಕಚ್ಚಾ ವಸ್ತುನ ಇಂಪೋರ್ಟ್ ಮಾಡ್ಕೊಂತಿದ್ದಂದ್ರೆ ರಫ್ತು ಮಾಡ್ಕೊಳ್ತಾ ಇದ್ದು. ಇತ್ತೀಚೆಗೆ ವಿಶೇಷವಾಗಿ ಈ ರೇಷ್ಮೆ ನೂಲನ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಕಸ್ಟಮ್ ಡ್ಯೂಟೀಸ್ ಅಂತ ಏನ್ ಹೇಳ್ತೀವಲ್ಲ ಅದು ಹೆಚ್ಚಿಗೆ ಮಾಡೋದ್ರಿಂದ ಅಷ್ಟು ಹೆಚ್ಚಾಗಿ ನಂಬಾಗಕ್ಕೆ ಬರ್ತಾ ಇಲ್ಲ. ನಮ್ಮಲ್ಲೇ ನಾವು ಗಮನಿಸ್ತಾ ಇರ್ಬೋದು ಇತ್ತೀಚೆಗೆ 1-2 ವರ್ಷದಿಂದ ಒಳ್ಳೆ ಧಾರಣೆ ಅಂದ್ರೆ ರೇಷ್ಮೆ ಗೂಡಿಗೆ ಒಳ್ಳೆ ಧಾರಣೆ ನಮ್ಮ ಮಾರ್ಕೆಟ್ಗಳಲ್ಲೇ ಸಿಗ್ತಾ ಇದೆ. ಕನಿಷ್ಠ ಅಂದ್ರೂ ಮುಂಚೆ ನಮ್ಗೆ KG ರೇಷ್ಮೆ ಗೂಡಿಗೆ 250-500 ಬಂದ್ರೆ ಹೆಚ್ಚೆಚ್ಚು, ಈಗ ನಮ್ಗೆ 600-800. ಹಿಂದಿನ ವರ್ಷ 1,000 ಕ್ರಾಸ್ ಆಗಿರೋದು ದಾಖಲೆ 1 kg ರೇಷ್ಮೆ ಗೂಡಿಗೆ. ಇರ್ಲಿ, ನಮ್ಮ ರೈತರಿಗೆ ಆದಾಯ ದ್ವಿಗುಣ ಆಗೋದ್ರಲ್ಲಿ ಇದೊಂದು ತುಂಬಾ ಸೂಕ್ತವಾದ ಒಂದು ಕಸ್ಬು ಅಂತ ಹೇಳ್ಬೋದು. ಕಡಿಮೆ ಅವಧಿಯಲ್ಲಿ ಹೆಚ್ಚು ಆದಾಯ ಅಂದ್ರೆ ಮುಂಚೆ ಏನ್ ಮಾಡ್ತಾ ಇದ್ವಿ, 4 ತಿಂಗಳಿಗೆ ಸಿಗ್ತದೆ, 3-4 ತಿಂಗಳು ವೇಟ್ ಮಾಡ್ತಾ ಇದ್ರು. ಈಗೇನಂದ್ರೆ ರೈತರುಗಳು ಇರುವಂತ ತೋಟದಲ್ಲೇನೆ 2 ಬ್ಯಾಚ್ ಮಾಡ್ಕೊಂಡಿದ್ದಾರೆ. ಇವಾಗ 1 ಎಕರೆ ಇದ್ರೆ 1/2 ಎಕರೆ ಈ ತಿಂಗಳಿಗೆ, 1/2 ಎಕರೆ ಮುಂದಿನ ತಿಂಗಳಿಗೆ, ನಂಗೆ 2 ಬ್ಯಾಚ್ ಮಾಡ್ಕೊಂಡು ವರ್ಷಕ್ಕೆ 10-12 ರೇಷ್ಮೆ ಹುಳು ಸಾಕಾಣಿಕೆ ಮಾಡಿ ಪ್ರತಿ ತಿಂಗಳೂ ಯಾವುದೇ ಸರ್ಕಾರಿ ನೌಕರನಿಗೆ ಕಡಿಮೆ ಇಲ್ಲದ ಹಾಗೆ ವೇತನ ತಗೊಂಡಂಗೆ ರೈತರುಗಳು ರೇಷ್ಮೆ ಕೃಷಿಯಿಂದನೇ ಒಂದು ಆದಾಯನ ಪಡಿತಿರೋದನ್ನ ನಾವು ಇವತ್ತಿನ ದಿನ ಗಮನಿಸಿ ಒಂದು ಪ್ರೋತ್ಸಾಹ ನೀಡೋದು ಅಂದ್ರೆ ಒಂದು ಖುಷಿ ಅಂತಾನೆ ಹೇಳ್ಬೋದು. ತುಂಬಾ ಸಂತೋಷ ಡಾಕ್ಟರ್ ಶಶಿಧರ್ KR ಅವರೇ. ಈ ಒಂದು ಕೃಷಿಯಲ್ಲಿ ಆದಾಯ ದ್ವಿಗುಣಗೊಳಿಸಬೇಕು ಅನ್ನೋದು ನಮ್ಮ ಎಲ್ಲ ರೈತ ಬಾಂಧವರ ಒಂದು ಧ್ಯೇಯ. ಅದೇ ತರ ದೇಶ ಕೂಡ ಅದೇ ತರ ಬೈತದೆ, ನಮ್ಮ ರೈತ ಉದ್ಧಾರ ಆದ್ರೆ ನಾವೆಲ್ಲ ಉದ್ಧಾರ ಆದಂಗಂತ. ರೈತ ಬಾಂಧವರೇ, ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಡಾಕ್ಟರ್ ಶಶಿಧರ್ ಕೆ ಆರ್ ಅವರ ಮೊಬೈಲ್ ಸಂಖ್ಯೆಯನ್ನು ಬರೆದುಕೊಳ್ಳ್ರಿ, 9242503992. ಇನ್ನೊಮ್ಮೆ 9242503992. ತುಂಬ ಸಂತೋಷ ಡಾಕ್ಟರ್ ಶಶಿಧರ್ ಕೆ ಆರ್ ಅವರೇ. ಪ್ರಸ್ತುತ ಕೃಷಿ ವಿಜ್ಞಾನಿಯಾಗಿ ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದಿಂದ ಆಗಮಿಸಿ ರೈತ ಬಾಂಧವರಿಗೋಸ್ಕರ ಹಿಪ್ಪು ನೆರಳೆ ವ್ಯವಸಾಯವನ್ನು ಹೇಗೆ ಸುಗಮಗೊಳಿಸ್ಕೋಬೇಕು, ಯಾವ ರೀತಿಯ ಒಂದು ತಾಂತ್ರಿಕತೆಯನ್ನು ಅಳವಡಿಸಿಕೊಂಡ್ರೆ ಹೆಚ್ಚಿನ ಆದಾಯವನ್ನು ಪಡೆದುಕೊಳ್ಳಬಹುದು ಅನ್ನೋದ್ರ ಕುರಿತು ತುಂಬ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ.